ಚೇರ ಲಾಲಿ ಲಾಲಿಯನಿಯು ಚೇರ ವನಮಾಲಿ ಮಾಲಿನಿ ತೋ ಜೂ ಚೇರ ಲಾಲಿ ಲಾಲಿಯನಿ ಯೂ ಚೇರ ವನಮಾಲಿ ಮಾಲಿನಿ ತೋ ಜೂ ಚೇರ ಲಾಲಿ ಲಾಲಿಯನಿ ಚೇರ ವನಮಾಲಿ ಮಾಲಿನಿ ತೋ ರುಚೇರ ಲಾಲಿ ಲಾಲಿಯನಿ ರುಚೇರ ವನಮಾಲಿ ಮಾಲಿನಿ ತೋ ರುಚೇರ ಯೂ ಚೇರ